ಒಂದ್ ಮೂಟೆ ಗೊಬ್ಬರ ಕೊಡ್ತೀವಿ ಸರ್. ಕಾಂಪ್ಲೆಕ್ಸ್ 17 ಕೊಡ್ತೀವಿ ಸರ್. ಆಮೇಲೆ ಒಂದು 20 ಕಳೆ ತೆಗಿತೀವಿ ಸರ್. 20 ಕಳೆ ತೆಗ್ದಿ 2 ಮೂಟೆ ಗೊಬ್ಬರ ಕೊಡ್ತೀವಿ ಸರ್. ಯಾವ್ದು? ಅವಾಗ ಸ್ವಲ್ಪ ಮಿಶ್ರಣ ಮಾಡ್ತೀವಿ ಸರ್, ಸ್ವಲ್ಪ ಪೊಟಾಷಿಯಂ ಯೂರಿಯಾ ಕಾಂಪ್ಲೆಕ್ಸ್ 3 ಸೇರಿಸಿ ಕೊಡ್ತೀವಿ. ಆನಂತರ ಕಳೆಗೆ 20 ಬಿಟ್ಟು ಮತ್ತೆ ಕಳೆ ತೆಗಿತೀವಿ ಸರ್. ಲಾಸ್ಟ್ ಗೊಬ್ಬರ ಅಂತ ಹೇಳಿ ಮತ್ತೆ ಲಾಸ್ಟ್ ನಲ್ಲಿ ಒಂದ್ಸರಿ ಯೂರಿಯಾ ಪೊಟಾಷಿಯಂ ಸ್ವಲ್ಪ. ಎಷ್ಟು ದಿವಸ ಕೊಡ್ತೀರ ಅದನ್ನ? 50 ಕೊಡ್ತೀವಿ ಸರ್. 50 ಕೊಡ್ತೀರಿ. ಯೂರಿಯಾ ಮತ್ತೆ ಪೊಟಾಷ್ ಎರಡು ಮಿಶ್ರಣ ಮಾಡಿ ಕೊಡ್ತೀವಿ. ಅದು 3 ಕಂತಿನ ಗೊಬ್ಬರ. ಈಗ ಸಾಮಾನ್ಯವಾಗಿ ಬೆಳೆ ಚೆನ್ನಾಗಿ ಬರಬೇಕು, ಹಸಿರಾಗಿರ್ಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ಯೂರಿಯಾ ಬಳಸ್ತಾ ಇರೋ ರೈತರು? ಇಲ್ಲ ಸರ್, ಆತರ ಬಳಸ್ಬಿಟ್ರೆ ಒಂಥರ ಇದಾಗ್ಬಿಡತ್ತೆ ಸರ್, ಹಸಿರು ಬರುತ್ತೆ. ಆಮೇಲೆ ಒಂದೇಸರಿ ಕುಕ್ ಬಿಡತ್ತೆ ಸರ್, ಕುಕ್ ಅಂತಂದ್ರೆ ಹಸಿರು ಸೊಪ್ಪು ಬಂದಂಗ್ ಬಂದ್ಬಿಟ್ಟು ಬಾಡೋಗ್ಬಿಡತ್ತೆ ಸರ್, ಜಲ್ದಿ ಬಾಡತ್ತೆ. ಯೂರಿಯಾ ಜಾಸ್ತಿ ಹಾಕಕ್ಕೆ ಹೋಗುತ್ತೆ ಸರ್. ಆದ್ರೆ ಒಂದ್ ಎಕರೆಗೆ ನಾವು ಹಾಕದಷ್ಟು ಏನೊಂದು 15 ಕೆಜಿಯಿಂದ 20 ಕೆಜಿ ಅಷ್ಟೇ. ಈಗ ಇಲಾಖೆಯವರು ಶಿಫಾರಸು ಮಾಡಿರ್ತಾರಲ್ಲ, ಆ ಕ್ರಮದಲ್ಲಿ ನೀವೇನಾದ್ರು ಬಳಸ್ತೀರ ಗೊಬ್ಬರನ, ಅಥವಾ ನೀವು ಮುಂಚೆಯಿಂದ ಹೆಂಗ್ ಬಳಸ್ಕೊಂಡ್ಬರ್ತೀರಾ? ಮುಂಚೆಯಿಂದ ನಂಗೆ ಬಳಸ್ತಾ ಇದೀವಿ ಸರ್. ಒಂದೆರಡು ಸರಿ ಹೋಗಿದ್ದೆ ನಾನು ಕೃಷಿ ಇದಕ್ಕೆ, ಅವ್ರು ಹೇಳಿದ್ದು ಪರವಾಗಿಲ್ಲ, ಅದನ್ನು ಇದು ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್. ಈಗ ಎರಡು ಬೆಳೆ ತೆಗಿತೀರಿ? ಈಗ ಭತ್ತದ ತಳಿನೂ ಅಷ್ಟನೇ, ಪ್ರತಿ ಬೆಳೆಗೂ ಚೇಂಜ್ ಮಾಡ್ತಿರೋ ಅಥವಾ ಅದೇ ತಳಿನ ಮುಂದುವರ್ಸಕ್ಕೆ ಹೋಗ್ತೀರಾ? ಪ್ರತಿ ಬೆಳೆಗೂ ಬೇರೆ ಬೇರೆ ತಗೊಂಡ್ಬರ್ತಾ ಇದೀವಿ ಸರ್ ಭತ್ತ. ಈಗ ಒಂದ್ಸರಿ ಸಣ್ಣ ಭತ್ತ ಅಂತ ಹೇಳಿ ತಗೊಂಡ್ಬರ್ತೀವಿ, ಊಟಕ್ಕೆ ಅಂತ ಒಂದ್ ಸ್ವಲ್ಪ ಒಂದೊಂದ್ ಎಕರೆಗೆ ಹಾಕೊಳ್ತೀವಿ, ಸೋನಾ ಮಸೂರಿ, ಇನ್ನ ಬಾಕಿದೆಲ್ಲ ಜ್ಯೋತಿ ಭತ್ತ ಅಂತ ಹೇಳಿ ಬೆಳೀತಾ ಇದೀವಿ ಸರ್. ಅದು ಕೃಷಿ ಇಲಾಖೆಯಲ್ಲ ಕೊಡ್ತಾ ಇದಾರೆ ಸರ್ ಭತ್ತ ಸಬ್ಸಿಡಿಯಲ್ಲಿ, ಅದನ್ನೇ ತಗೊಂಡ್ಬರ್ತಾ ಇದೀವಿ. ಇಲಾಖೆಯಿಂದಾನೆ ತಗೊಂಡ್ಬಂದ್ರೆ ಸರ್, ಇದು ಮಾತ್ರ ಇಲಾಖೆಯಲ್ಲಿ ಸಿಗಲ್ಲ, ಈ ಸೋನಾ ಮಸೂರಿ ನಾವು ಪ್ರೈವೇಟ್ ತಗೊಂಡ್ಬರ್ತಾ ಇದೀವಿ ಸರ್. ಈಗ ಬೀಜದ ಭತ್ತವನ್ನ ತಂದ ಮೇಲೆ ಅದನ್ನ ಬೀಜೋಪಚಾರ ಮಾಡಿ ಬಳಸೋದು ಒಳ್ಳೇದು ಅಂತಾರೆ ತಜ್ಞರು, ಮಾಡ್ತೀರಾ ಏನಾರು ನೀವು ಅದನ್ನ? ನಾವು ಇನ್ನು ಮಾಡ್ತಾ ಇಲ್ಲ ಸರ್, ಅದು ಹಂಗೆ ಹಾಕ್ತಾ ಇದೆ. ಈಗ ಇಲಾಖೆಯಿಂದ ಕೂಡ ಬೀಜದ ಭತ್ತವನ್ನು ತಂದು ಹಾಕಿ ಬೆಳೆಯೋದ್ರಿಂದ ಏನ್ ಅನುಕೂಲ ಅಂತೀರಿ? ಈಗ ಎಷ್ಟೋ ಜನ ರೈತರು ಏನ್ ಮಾಡ್ತಾರೆ, ತಮ್ಮಲ್ಲಿರೋ ಬೀಜದ ಭತ್ತವನ್ನೇ ಬಳಸ್ಬಿಟ್ಟು ಬೆಳೀತಾರೆ, ಅದರಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಬರ್ತಾ ಇದೆ ಸರ್. ನಾವು ಮುಂಚೆ ಎಲ್ಲ ಬರೀ ಅದನ್ನೇ ಮಾಡ್ತಾ ಇದೀವಿ, ನಾವು ಮನೆಯಿಂದ ತಯಾರು ಮಾಡಿದ್ದ ಭತ್ತನೇ ಹಾಕ್ತಾ ಇದ್ವಿ, ಅದರಲ್ಲಿ ಇಳುವರಿ ಕಡಿಮೆ ಬರ್ತಾ ಇತ್ತು ಸರ್. ಈಗ ಇದು ಹಾಕ್ತಾ ಇರೋದ್ರಿಂದ ಸ್ವಲ್ಪ ಇಳುವರಿ ಒಂದು 3-4 ಮೂಟೆ ಆದ್ರೂ ಜಾಸ್ತಿ ಬರುತ್ತೆ ಸರ್. ಜಾಸ್ತಿ ಬರುತ್ತೆ ಅಂತ ಹೇಳಿ. ಈಗ ಪ್ರಾರಂಭದಲ್ಲಿ ನೀವು ಕೊಟ್ಟಿಗೆ ಗೊಬ್ಬರ ಎಷ್ಟು ಹಾಕ್ತೀರಿ ಜಮೀನ್ಗೆ? ಒಂದ್ ಎಕರೆಗೆ ಒಂದು 10 ಗಾಡಿ ಅಷ್ಟು ಹಾಕ್ತೀವಿ ಸರ್. 10 ಗಾಡಿ ಅಂದ್ರೆ ಒಂದು 10 ಟನ್, ಒಂದು ಟನ್ ಬರುತ್ತೆ ಒಂದ್ ವರ್ಷಕ್ಕೆ. ಎರಡು ಬೆಳೆಯಿಂದಾನು ಸರಿ ಒಂದೇ ಸರಿ ಹಾಕೋದು ಸರ್. ಒಂದೇ ಸರಿ ಹಾಕ್ತೀರಿ? ಯಾವಾಗ ಹಾಕೋದು? ಮಳೆಗಾಲದ ಹೊತ್ತಿಗ? ಜೂನ್ ಅಲ್ಲ ಸರ್, ಮೇಲಿ ಮೇ ಜೂನ್ ಅಲ್ಲಿ ಹಾಕ್ತೀರಿ. ಈಗ ಮತ್ತೆ ಹೊಸ ಮಣ್ಣನ್ನ ಒಂದು ಹೊಡೆಯುವಂತ ಪದ್ಧತಿಗಳು ರೈತರಲ್ಲಿ ಕಾಣ್ತಾ ಇದ್ದೇವೆ. ಕೆರೆ ಗೋಡ್ ಹೊಡಿತಾರೆ ಮತ್ತೆ ಬೇರೆ ಮಣ್ಣು ತಂದು ಹಾಕ್ತಾರೆ. ಅದನ್ನು ಅದರಲ್ಲೇ ಮಿಕ್ಸ್ ಮಾಡ್ತಾ ಇದೀವಿ ಸರ್. ಗೊಬ್ಬರಕ್ಕೆ ಕೊಟ್ಟಿಗೆ ಇದು ತಿಪ್ಪೆಗೆ ಹೊಡೆದ್ಬಿಡೋದು, ಅದು ಇದು ಎರಡು ಮಿಕ್ಸ್ ಮಾಡಿ ಹಾಕ್ತೀವಿ ಸರ್. ಈಗ ಮತ್ತೆ ನಿಮ್ ಭಾಗದಲ್ಲಿ ಬಹಳ ಜನ ರೈತರು ಬೇರೆ ಜಮೀನನ್ನ ಗುತ್ತಿಗೆ ತಗೊಂಡು ಸಹ ಮಾಡ್ತಾರೆ. ಮಾಡ್ತಾ ಇದೀವಿ ಸರ್, ನಾನು ಮಾಡ್ತಾ ಇದ್ದೀನಿ ಸರ್. ನೀವು ಮಾಡ್ತಾ ಇದೀರಾ? ನಾನು ಒಂದು 10 ಮಾಡ್ತಾ ಇದ್ದೀನಿ ಸರ್. 10 ಮಾಡ್ತಿದ್ದೀರಾ? ಬೇರೆ ಬೇರೆ ಅವ್ರದ. ಈಗ ಭತ್ತ ಬೆಳೆಯದೆ ಲಾಸ್ ಅಂತ ಹೇಳ್ತಾರೆ, ಅಂತದ್ರಲ್ಲಿ ನೀವು ಗುತ್ತಿಗೆ ತಗೊಂಡು ಮಾಡ್ತಿರಲ್ಲ ಸರ್, ನಿಮ್ಗೆ ಹೆಂಗ್ ವರ್ಕೌಟ್ ಆಗತ್ತೆ ಲಾಭ ಅಂತೀರಾ ಅದು? ಹ್ಞೂ ಸರ್, ನಮ್ಮ ಸ್ವಂತ ಕೆಲಸ ಗಾಡಿ ಎತ್ತು ಎಲ್ಲ ಇಟ್ಕೊಂಡಿದ್ವಿ ಸರ್, ಗಾಡಿ ಎತ್ತು ಟಿಲ್ಲರ್ ಎಲ್ಲ ಇರೋದ್ರಿಂದ ಅದರಲ್ಲೇ ನಾನು ಈಗ ಬಹಳನೇ ಇದು ತೊಂದರೆಯಲ್ಲಿದ್ದೀವಿ ಸರ್. ಈಗ ಅದನ್ನೇ ಮಾಡೇ ನಾನು ಹುಡುಗರಿಗೆಲ್ಲ ಓದಿಸಿದ್ರೆ ಸರ್, ಆ ಗದ್ದೆಗಳು ಮಾಡೇ ಇನ್ನು ಬೇರೆ ಯಾವುದು ಇರಲಿಲ್ಲ. ಅಂದ್ರೆ ಕಷ್ಟಪಟ್ಟರೆ ಫಲ ಇದೆ, ಫಲ ಅಲ್ಲ ಸುಮ್ನೆ ಲಾಸ್ ಲಾಸ್ ಅಂತ ಮನೆಯಲ್ಲಿ ಕುತ್ಕೊಂಡ್ರೆ ಒಟ್ಟಿನಲ್ಲಿ ಮಾಡ್ಬೇಕು ಸರ್. ಸರ್, ಈಗ ನೀವು ಇಷ್ಟೆಲ್ಲ ಗುತ್ತಿಗೆನೂ ತಗೊಂಡು ಅದೆಲ್ಲ ಮಾಡ್ತಿರಲ್ಲ, ಕೂಲಿ ಆಳುಗಳನ್ನು ಹೊಂದಿಸ್ಕೊಳ್ಳೋದು ಮತ್ತೆ ಕಾಲಕ್ಕೆ ಸರಿಯಾಗಿ ಅದನ್ನ ನಾಟಿ ಮಾಡೋದು, ಇವನ್ನೆಲ್ಲ ಹೇಗ್ ಮಾಡ್ತೀರಿ ನೀವು ಮತ್ತೆ? ಸರ್, ಅಲ್ಲಿ ಸ್ಥಳೀಯಲ್ಲಿ ಸ್ವಲ್ಪ ಪರವಾಗಿಲ್ಲ ಸರ್, ಜನ ಸಿಗ್ತಾರೆ ಅಂದ್ರೆ ಕರೆಕ್ಟ್ ಆಗಿ ಅವ್ರಿಗೆ ಮೇಂಟೈನ್ ಮಾಡ್ಕೊಂಡು ಬಂದ್ರೆ ಬರ್ತಾ ಇರ್ತಾರೆ ಸರ್. ಸ್ವಲ್ಪ ಅಡ್ಜಸ್ಟ್ ಎಲ್ಲ ಗುತ್ತಿಗೆ ಸರ್, ಈಗ ಕೂಲಿಗೂ ಗುತ್ತಿಗೆ, ನಾಟಿ ಮಾಡೋಕ್ಕೂ ಗುತ್ತಿಗೆ ಸರ್. ಒಂದ್ ಎಕರೆ ನಾಟಿ ಮಾಡ್ಬೇಕಂದ್ರೆ 2,400 ರೂಪಾಯಿ ತಗೊಳ್ತಾರೆ. ಮತ್ತೆ ಇತ್ತೀಚೆಗೆ ಇಲಾಖೆಯವರು ಯಾಂತ್ರೀಕರಣವನ್ನ ಅಳವಡಿಸಿಕೊಳ್ಳಿಕ್ಕೆ ಬಹಳ ಒತ್ತು ಕೊಡ್ತಾ ಇದ್ದಾರೆ. ನಾಟಿಯನ್ನು ಮಾಡ್ಲಿಕ್ಕೆ ನಾಟಿ ಯಂತ್ರಗಳು ಬಂದಿದೆ, ಕಳೆ ತೆಗೆದಿಕ್ಕೆ ಕಳೆ ಯಂತ್ರಗಳು ಬಂದಿದೆ, ಇದರಿಂದ ಕೂಲಿ ಆಳುಗಳ ಸಮಸ್ಯೆ ಸ್ವಲ್ಪ ಬಗೆಹರಿಯುತ್ತೆ. ಪ್ರಯತ್ನ ಮಾಡಿದ್ರೆ ಏನಾದ್ರು? ಇನ್ನೂ ಮಾಡಿಲ್ಲ ಸರ್. ಅದು ಈಗ ನಿಮ್ಮ ಅಕ್ಕಪಕ್ಕದ ರೈತರು ಯಾರು ಮಾಡಿದಾರ? ಇನ್ನೂ ಅಲ್ಲಿ ಯಾರು ಮಾಡ್ತಾ ಇಲ್ಲ ಸರ್, ಎಲ್ಲ ಇದರಲ್ಲೇ ಮಾಡ್ತಾ ಇದೀವಿ. ಈಗ ಹುಲ್ಲು ನಿಮಗೆ ಬೇಕಾಗಿರೋಷ್ಟು ಸಿಗುತ್ತೆ ಜಾನುವಾರುಗಳಿಗೆ ಸರ್? ಇನ್ನು ಸುಮಾರು ಮಾರ್ತೀನಿ ಸರ್ ನಾನು, ಹುಲ್ಲು ಮಾರ್ತಾ ಇರ್ತೀನಿ. ಈಗ ಸುಮಾರು 8 ಜಾನುವಾರುಗಳನ್ನ ಇಟ್ಕೊಂಡಿದ್ರಿ, ಅವಕ್ಕೆ ಮೇವು ಇಟ್ಕೊಳ್ತೀನಿ ಸರ್? ಇದು ಭತ್ತದ ಮೇವು ಇಟ್ಕೊಳ್ತೀವಿ, ಮತ್ತೆ ಹಸಿರುಗಳನ್ನು ಕುಯ್ಕೊಂಡ್ಬರ್ತಾ ಇರ್ತೀವಿ ಸರ್. ಎಲ್ಲಿಂದ ತರ್ತೀರಿ? ಕುಯ್ಕೊಂಡ್ಬರ್ತೀವಿ ಸರ್ ನಾವು, ಜಮೀನಿಂದಾನೇ ಕುಯ್ಕೊಂಡ್ಬರ್ತೀವಿ. ಆಮೇಲೆ ಒಂದು 16 ಕುಂಟೆ ಇದು ಹಾಕಿದ್ದೀನಿ ಸರ್ ಅಡಿಕೆ, ಅದರಲ್ಲೂ ಹುಲ್ಲು ಸಿಗ್ತಾ ಇರತ್ತೆ ಸರ್. ಅದರಲ್ಲೂ ಸ್ವಲ್ಪ ಯೂರಿಯಾ ಹಾಕ್ತಾ ಇರ್ತೀವಿ. ಯಾವ್ದಕ್ಕೆ? ಹುಲ್ಲಿಗೆ, ಹುಲ್ಲುಕ್ಕೋಸ್ಕರ. ಹುಲ್ಲು ಬೆಳೆಯಲಿಕ್ಕೆ? ಹುಲ್ಲು ಬೆಳೆಯಲಿಕ್ಕೆ. ಅದ್ ಹಾಕಿದ್ರೆ ಜಲ್ದಿ ಒಂದು 20 ಸುಮಾರು ಬರುತ್ತೆ ಸರ್, ಒಂದ್ ಅಡಿ ಅಷ್ಟು ಹುಲ್ಲು. ಅದನ್ನು ಕುಯ್ಕೊಂಡು ಮಿಶ್ರತಳಿ ಹಸುಗಳ? ಹ್ಞೂ ಸರ್, ಮಿಶ್ರ ಅಂದ್ರೆ ನಾಟಿ ಕ್ರಾಸ್ ಅಂತ, ಇದು ಸಿಂಧಿ ಕ್ರಾಸ್. ಸಿಂಧಿ ಕ್ರಾಸ್? ಹ್ಞೂ ಸರ್. ಹಾಲು ಮಾರಾಟ ಮಾಡ್ತೀರಾ? ಹ್ಞೂ ಸರ್. ಎಲ್ಲಿ ಹಾಕ್ತೀರಿ? ಅಲ್ಲಿ ಡೈರಿಗೆ ಹಾಕ್ತಾ ಇದೀವಿ ಸರ್. ಇನ್ನು ನಾವು ವರ್ಷಕ್ಕೊಂದೊಂದು ಹೊಸ ಮಾರ್ತಾನೆ ಇರ್ತೀನಿ ಸರ್, ಜಾಸ್ತಿ ಆಗ್ತಾ ಇರ್ತಲ್ಲ, ವರ್ಷ ವರ್ಷನು ಒಂದೊಂದು ಹೊಸ ಎರಡೆರಡು ಹೊಸ ಮಾರ್ತೀನಿ. ಗೊಬ್ಬರ ನಿಮ್ಗೆ ಜಮೀನಿಗಾಗತ್ತೆ, ಹಾಲು ಮಾರಾಟದಿಂದ ಸ್ವಲ್ಪ ಆದಾಯ. ಈ ತರ ಎಲ್ಲ ಮಿಶ್ರಣ ಇರೋದ್ರಿಂದ ಸ್ವಲ್ಪ ಮೇಂಟೈನ್ ಆಗುತ್ತೆ. ಈ ಕೊಟ್ಟಿಗೆ ನಿರ್ವಹಣೆ ಬಹಳ ಮುಖ್ಯ ಕಣ್ರಿ, ಜಾನುವಾರುಗಳಿಗೆ ಕಾಯಿಲೆ ಬರುತ್ತೆ ಅಂತೆಲ್ಲ ಹೇಳ್ತಾರೆ, ಶುಚಿಯಾಗಿ ಇಟ್ಕೊಳ್ಬೇಕು ಕೊಟ್ಟಿಗೆ ಅಂತೇಳಿ, ಹೇಗ್ ಮೇಂಟೈನ್ ಮಾಡ್ತೀರಿ? ಹ್ಮ್ ಸರ್, ಕೊಟ್ಟಿಗೆನು ಇಟ್ಕೊಂಡಿದೀವಿ ಸರ್, ಎಲ್ಲ ಇದೆಲ್ಲ ಮಾಡ್ಕೊಂಡಿದೀವಿ. ಕೆಳಗಡೆ ಚಪ್ಪಡಿ ಹಾಸ್ ಚಪ್ಪಡಿ ಹಾಕ್ಸಿದ್ವಿ ಸರ್, ಚಪ್ಪಡಿ ಹಾಕ್ಸಿ ಎಲ್ಲ ಸಿಮೆಂಟ್ ಇಂದ ಎಲ್ಲ ಚರಂಡಿ ತರ ಮಾಡಿ ಎಲ್ಲ ಗಂಜಲ ಗಿಂಜಲ ಹೋಗಕ್ಕೆ ಡೈಲಿ ಎರಡ್ ಸರಿ ಕ್ಲೀನ್ ಮಾಡ್ತಾನೆ ಇರ್ತೀವಿ ಸರ್. ಈಗ ಹಸಿ ಹುಲ್ಲು ಒಣ ಹುಲ್ಲಿನ ಜೊತೆಗೆ ಬೇರೆ ಆಹಾರ ಏನಾದ್ರು ಕೊಡ್ತೀರಾ ಪಶು ಆಹಾರಗಳನ್ನ? ಹ್ಮ್ ಸರ್, ಸ್ವಲ್ಪ ಹಿಂಡಿನೂ ಕೊಡ್ತೀವಿ ಸರ್. ಯಾವ ಹಿಂಡಿ ಕೊಡ್ತೀರಿ? ಡೈರಿಯಲ್ಲಿ ಒಂಥರ ಕಡ್ಡಿ ತರ ಬರುತ್ತೆ ಸರ್, ಅದೊಂದು ಸ್ವಲ್ಪ ತಗೊಂಡ್ಬರ್ತೀವಿ. ಆಮೇಲೆ ನಾವು ಸ್ವಲ್ಪ ಮಿಷಿನ್ ಮಾಡಿಸಿ ಹಾಕ್ತಿವಿ ಸರ್, ಜೋಳ ಮೆಕ್ಕೆಜೋಳ ಇಟ್ಕೊಂಡಿರ್ತೀವಿ, ಅದನ್ನು ಎರಡು ಮಿಕ್ಸ್ ಮಾಡಿ. ಮೆಕ್ಕೆಜೋಳನ ಹಿಂಡಿ ಜೊತೆ ಮಿಶ್ರಣ ಮಾಡಿ ಹಾಕ್ತಿರಲ್ವ? ಮೆಕ್ಕೆಜೋಳ ನೀವೇ ಬೆಳಿತೀರಲ್ಲ? ಹಾ, ಬೆಳಿತೀವಿ ಸರ್. ಒಂದೇ ಎಕರೆ ಕೃಷಿನಲ್ಲಿ ಬೆಳಿತೀವಿ ಸರ್ ಅಲ್ವಾ? ಹ್ಮ್ ಸರ್. ಮೆಕ್ಕೆಜೋಳ ಅದನ್ನು ನೀವು ಸೀಲ್ಡ್ ಬ್ಯಾಗ್ ತಂದು ಮಾರಾಟ ಹಾಕ್ತೀರ? ಹ್ಮ್ ಸರ್. ಎಷ್ಟಾಗುತ್ತೆ ಸುಮಾರು ಒಂದ್ ಎಕರೆಗೆ? ಅದೊಂದು 30 ಕ್ವಿಂಟಲ್ ಬರುತ್ತೆ ಸರ್. ಮತ್ತೆ ತುಂಬಾ ರೋಗ ಅಂತಾರೆ ಇದಕ್ಕೆ, ಜೋಳಕ್ಕೆ. ಹ್ಮ್ ಸರ್, ಈ ಒಂದ್ ಎರಡು ವರ್ಷದಿಂದ ಬಹಳ ರೋಗ ಆಗ್ತಾ ಇದೆ ಸರ್, ಅದೆಂತದ ಇದು ಹುಳ ಸೇರ್ಕೊಂಡು. ಹೌದಾ? ಒಟ್ಟು 3 ಸರಿ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡ್ತಾ ಇದೀವಿ. ಈ ಸರಿ ಹೇಗ್ ಬಂದಿತ್ತು ಜೋಳದ ಫಸಲು? ಪರವಾಗಿಲ್ಲ ಸರ್, ಈ ಸರಿ ಚೆನ್ನಾಗಿ ಬಂತು. ಅದೇ ಈ ಸ್ವಲ್ಪ ರೋಗ ಇರೋದ್ರಿಂದ ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ತೊಂದರೆ ಮಾಡುತ್ತೆ ಸರ್ ಅದು. ಸರಿ, ಈಗ ಎಲ್ಲ ಬೆಳೆ ರೈತರಿಗೆ ಕೈ ಸಿಕ್ಕ ಮೇಲೇನೆ ಸಮಸ್ಯೆ ಕಣ್ರಿ ಹುಸೇನ್ ಸಾಹೇಬ್ರೆ. ಒಳ್ಳೆ ನಾವು ಮಾರ್ಕೆಟ್ ಗೆ ತಗೊಂಡು ಕೊಡಬೇಕು ಅನ್ನೋ ಟೈಮ್ಗೆ ಧಾರಣೆ ಇಳಿದ್ ಬಿಡುತ್ತೆ. ಈಗ ನೀವ್ ಏನ್ ಮಾಡ್ತೀರಿ? ನೀವ್ ಇಟ್ಟು ಮಾರಾಟ ಮಾಡ್ತಿರೋ ಅಥವಾ ಆ ಸಮಯಕ್ಕೆ? ಇಲ್ಲ ಸರ್, ಆ ಸಮಯಕ್ಕೆ ಇಡಕ್ಕಾಗಲ್ಲ ಸರ್, ಅಷ್ಟೊಂದು ಇಟ್ಕೊಳಕಾಗಲ್ಲ, ಹಂಗಾಗಿ ಆ ಸಮಯಕ್ಕೆ ಕೊಟ್ಬಿಡ್ತೀವಿ. ಈಗ ಕಟಾವ್ ಮಾಡ್ತಿದ್ದಾಗೇನೆ ಬಂದ್ಬಿಡ್ತಾರೆ, ಬಂದ್ಬಿಡ್ತಾರೆ ತಗೊಂಡೋಗ್ಬೇಕಲ್ವಾ? ಹ್ಮ್ ಸರ್. ಸರಿ, ಮತ್ತಿನ್ನೇನಾರ ನೀವು ಬೆಳೆ ಪರಿವರ್ತನೆ ಮಾಡಿಕೊಂಡು ಈಗ ಅಡಿಕೆ ತೋಟ ಹಾಕೊಂಡಿದ್ದೀರಲ್ಲ, ಆತರ ಇನ್ನೇನಾರ ಮುಂದುವರ್ಸ್ಬೇಕು ಅಂತಿದ್ದೀರಾ? ಇನ್ನೊಂದಿಷ್ಟು ಅಡಿಕೆ ತೋಟ ಜಾಸ್ತಿ ಮಾಡ್ಬೇಕಂತ ಮಾಡಿದೀವಿ ಸರ್. ಅಡಿಕೆ ತೋಟದಲ್ಲಿ ಬೇರೆ ಅಂತರ ಬೆಳೆಗಳನ್ನೇನಾದ್ರು ಹಾಕೊಂಡಿದ್ದೀರಾ? ಅಡಿಕೆ ತೋಟದಲ್ಲಿ ಹಾಕಿಲ್ಲ ಸರ್. ಇನ್ನೊಂದ್ ಸ್ವಲ್ಪ ಒಂದು 3/4 ಎಕರೆ ಅಷ್ಟು ಜಮೀನ ಕುಷ್ಕಿ ತಗೊಂಡಿದೀವಿ ಈ ಸರಿ, ಅದರಲ್ಲಿ ಹಾಕಿದೀನಿ ಸರ್. ಏನ್ ಹಾಕಿದ್ರಿ ಅದರಲ್ಲಿ? ಒಂದು 40 ಗಿಡ ಮಾವಿಗೂ ಹಾಕಿದೀನಿ ಸರ್, ಒಂದ್ 30 ಗಿಡ ಸುತ್ತ ತೆಂಗು ಹಾಕಿದೀನಿ ಸರ್, ಒಂದ್ 200 ಗಿಡ ಗಂಧ ಹಾಕಿದೀನಿ ಸರ್. ಗಂಧ ಹಾಕಿದೀರಾ? ಹ್ಮ್ ಸರ್. ಗಂಧ ಬೆಳೆದ ಮೇಲೆ ಕಷ್ಟ ಅಲ್ಲೇನ್ರಿ ಸರ್, ರಕ್ಷಣೆ ಮಾಡ್ಕೊಳ್ಳೋದು. ಅದು ಊರ್ ಪಕ್ಕದಲ್ಲೇ ಇದೆ ಸರ್, ಹಂಗ ನೋಡೋಣ ಅಂತ ಹೇಳಿ ಹಾಕಿದೀನಿ. ತೆಂಗು ಎಷ್ಟು ವರ್ಷ ಆಯ್ತು ಈಗ ಹಾಕಿ? 3 ವರ್ಷ ಆಗಿದೆ ಸರ್. 3 ವರ್ಷ ಆಯ್ತು, ಗಿಡಗಳೆಲ್ಲ ಚೆನ್ನಾಗಿವೆ, ಏನು ರೋಗ ಇಲ್ಲ? ಏನಿಲ್ಲ ಸರ್. ಮಾವಿನ ಗಿಡಗಳು ಚೆನ್ನಾಗಿದೆ, ಅದು 1 ವರ್ಷ ಆಯ್ತು ಸರ್ ಹಾಕಿ. ಅದಕ್ಕೆ ಏನಾದ್ರು ಮೇಲ್ ಗೊಬ್ಬರ ಹಾಕ್ತೀರಾ? ಹಾಕ್ಬೇಕು ಸರ್, ಇನ್ನೂ ಹಾಕಿಲ್ಲ ಸರ್. ಮಾವಿನ ಗಿಡಗಳಿಗೆ ಯಾವ ತಳಿ ಹಾಕಿದ್ರಿ? ಮಾವಿನ ಗಿಡ ರಸ್ಪುರಿ ಸರ್. ಎಲ್ಲದೂ ರಸ್ಪುರಿ ಹಾಕಿದ್ರಿ? ಇನ್ನು ಅಡಿಕೆ ನಾಟಿ ಮಾಡಿ ಎಷ್ಟು ವರ್ಷ ಆಯ್ತು? ಅದು 5 ವರ್ಷ ಆಯ್ತು ಸರ್. 5 ವರ್ಷ ಆಯ್ತು. ಫಸಲು ಬರ್ತಿದ್ಯಾ ಈ ಸರಿ? ಬಂತು ಸರ್. 16 ಕುಂಟೆಗೆ 7 ಕುಂಟಲ್ ಆಯ್ತು ಸರ್, ಇದೆ ಫಸ್ಟ್ ಸರಿ. ಈಗ ಅಡಿಕೆನೂ ಸಹ ನಿಮ್ಮ ಚಾನಲ್ ಏರಿಯಾದಲ್ಲಿ ನೀರ್ ಹಾಯುವರಿಗೆ ತುಂಬಾ ನೀರು ವೇಸ್ಟ್ ಮಾಡ್ತಾರೆ ಅಂತ, ನೀವು ನೀರ್ ಹಾಯುವರಿ ಕ್ರಮ? ಇಲ್ಲ, ಹಾಯುವರಿ ಅಲ್ಲ ಸರ್, ಕುಷ್ಕಿಗೆ ಹಾಕಿರೋದು. ನಾವು ಕುಷ್ಕಿಗೆ ಹಾಕೊಂಡಿದ್ವಿ, ಹಾಕೊಂಡು ನೀರು ಸಪ್ಲೈ ತಗೊಂಡಿದ್ವಿ ಸರ್ ಪಂಪ್. ಹೇಗೆ ನೀರು ವ್ಯವಸ್ಥೆ? ನೀವು ನೀರ್ ಹರಿಬಿಟ್ ಬಿಡ್ತೀರಾ ಅಥವಾ ಟ್ರಿಪ್ ಏನಾದ್ರು ಮಾಡ್ಕೊಂಡಿದ್ದೀರಾ? ಇಲ್ಲ, ಟ್ರಿಪ್ ಮಾಡಿಲ್ಲ ಸರ್. ಮತ್ತೆ 15 ದಿವಸಕ್ಕೆ ಒಂದ್ಸರಿ ಕಟ್ತೀವಿ ಸರ್, ಎಲ್ಲ ಒಣಗಿಸಿ ಬಿಟ್ಟು ಮತ್ತೆ ಒಂದ್ಸರಿ ಕಟ್ತಾ ಇದೆ. ಈಗ ಭತ್ತಕ್ಕೂ ಅಷ್ಟೇ, ಒಣಗಿಸಿ ಒಣಗಿಸಿ ನೀರ್ ಕೊಡಬೇಕು ಅಂತ ಹೇಳಿ ಸರ್ ಅಲ್ವಾ? ಎಷ್ಟು ದಿವಸಕ್ಕೆ ಒಂದ್ಸರಿ ನೀರ್ ಬಿಡಬೇಕು ಅಂತೀರಿ? ಈಗ ಗೊಬ್ಬರ ಹಾಕಿದಾಗ ಒಂದ್ 10-15 ದಿವಸ ನಿಲ್ಸ್ತೀವಿ ಸರ್, ಪೂರ್ತಿ ನೀವು ಒಣಗಿಸ್ಬಿಡ್ತೀವಿ. ಈಗ ಫಸ್ಟ್ ಕಳೆ ತೆಗ್ದು ಗೊಬ್ಬರ ಹಾಕಿದ್ರೆ ಒಂದ್ 8 ದಿವಸ ಅಂತೂ ಫುಲ್ ಒಣಗಿಸ್ಬಿಟ್ಟು ಎಲ್ಲ ನೆರೆ ಬಂದ್ಮೇಲೆ ನೀರ್ ಬಿಡ್ತೀವಿ ಸರ್. ಮತ್ತೆ ಆಮೇಲೆ ನೀರ್ ಕಟ್ಟಿ ಮತ್ತೆ ಕಳೆ ಗಿಳೆಗೆ ಅಡ್ಜಸ್ಟ್ ಮಾಡ್ತೀವಿ. ಮತ್ತೆ 2ನೇ ಸರಿನೂ ಗೊಬ್ಬರ ಕಳೆ ತೆಗ್ದಾಗ ಮತ್ತೆ ಗೊಬ್ಬರ ಹಾಕ್ತಿವಲ್ಲ 3ನೇ ಟೈಮ್, ಅದು ಅವಾಗ್ಲೂ ಒಣಗಿಸ್ತೀವಿ ಸರ್. ಒಂದ್ 8 ದಿವಸಕ್ಕೆ ಒಂದೊಂದ್ಸರಿ ಒಣಗಿಸಿದ್ರೆ ಒಳ್ಳೇದು ಸರ್. 8 ದಿವಸಕ್ಕೆ ಒಂದ್ಸರಿ ಒಣಗಿಸೋದ್ರಿಂದ ಇಳುವರಿ ಜಾಸ್ತಿ, ಇಳುವರಿ ಜಾಸ್ತಿ ಆಗುತ್ತೆ. ಯಾವಾಗ್ಲೂ ನೀರ್ ಕಟ್ಟಬಾರ್ದು, ಕಟ್ಟಬಾರ್ದು ಅಂತ. ಈಗ ಕಳೆಗೆ ಕೆಲವರು ಕಳೆನಾಶಕಗಳನ್ನೆಲ್ಲ ಬಳಸ್ತಾರೆ, ಅದನ್ನೇನಾದ್ರು ಹಾಕ್ಬಿಡ್ತೀರಾ ನೀವು? ನಾವು ಬಳಸ್ತಾ ಇದೀವಿ ಸರ್. ಬಳಸ್ತೀರಿ? ಹ್ಮ್ ಸರ್. ಚೆಕ್ ಅಂತ ತಗೊಳ್ತೀವಿ ಸರ್ ಅದು ಕಳೆನಾಶಕ, ನಾಟಿ ಆಗಿದ್ದು ಒಂದು 3 ದಿವಸಕ್ಕೆ ಅದನ್ನು ಬಳಸ್ತೀರಿ? ಬಳಸ್ತೀವಿ ಸರ್. ಸರಿ, ಒಳ್ಳೇದು ಹುಸೇನ್ ಸಾಹೇಬ್ರೆ, ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ರೆಹಮತ್ ಹುಸೇನ್ ಅವರೊಡನೆ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಹೆಚ್.ಎನ್. ಸುಬ್ರಹ್ಮಣ್ಯ. ಈಗ ಕಬ್ಬಿನಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಶಿವಮೊಗ್ಗದ ಕೃಷಿ ಕಾಲೇಜಿನ ಪ್ರಾಧ್ಯಾಪಕರಾದ ಡಾ ಎಚ್.ಕೆ. ವೀರಣ್ಣ ಅವರಿಂದ ಮಾಹಿತಿ. ಕಬ್ಬು ನಮಗೆಲ್ಲ ತಿಳಿದಿರೋ ಹಾಗೆ ಒಂದು ದೀರ್ಘಾವಧಿ ಬೆಳೆ ಮತ್ತು ಭೂಮಿನಲ್ಲಿರ್ತಕ್ಕಂತ ಎಲ್ಲ ಪೋಷಕಾಂಶಗಳನ್ನ ಹೀರಿಕೊಂಡು ಹೆಚ್ಚು ಇಳುವರಿಯನ್ನ ಕೊಡ್ತಕ್ಕಂತ C4 ಕಬ್ಬು ಸಹ ಒಂದು ಉತ್ತಮವಾದಂತ ಬೆಳೆ. ಈ ಬೆಳೆನೂ ಸಹ ದೀರ್ಘಾವಧಿ ಬೆಳೆಯಾಗಿದ್ದರಿಂದ ತನ್ನ ಜೀವಿತಾವಧಿಯಲ್ಲಿ ಹಲವಾರು ಕೀಟ ಮತ್ತೆ ರೋಗದ ಬಾಧೆಗೆ ಒಳಪಡುತ್ತೆ. ಮುಖ್ಯವಾಗಿ ಇದನ್ನ ಬಾಧಿಸ್ತಕ್ಕಂತ ಕೀಟಗಳು ಅಂತಂದ್ರೆ ಸಸಿ ಕಾಂಡ ಕೊರೆಯುವ ಹುಳು, ಸುಳಿ ಕೊರೆಯುವ ಹುಳು, ಗೊಣ್ಣೆ ಹುಳು ಮತ್ತು ಗೆದ್ದಲು ಇವು ಮುಖ್ಯವಾಗಿ ಬಾಧೆ ಕೊಡ್ತಕ್ಕಂತ ಕೀಟಗಳು. ಹಾಗೆ ರೋಗಗಳಿಗೆ ಬಂದಾಗ ಮುಖ್ಯವಾದಂತ ರೋಗಗಳು ಕಂದು ನೀಳ ಚುಕ್ಕಿ ರೋಗ, ಹಳದಿ ರೋಗ ಮತ್ತು ಕೂಳೆ ಕಬ್ಬಿನ ರೋಗ. ಈ ರೀತಿ ಕೀಟ ಮತ್ತೆ ರೋಗದ ಬಾಧೆ ಕಂಡು ಬಂದಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ಹತೋಟಿ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. ಮೊದಲನೇದಾಗಿ ಸಸಿ ಕಾಂಡ ಕೊರೆಯುವ ಹುಳು ನಿಯಂತ್ರಣಕ್ಕಾಗಿ ಕೃಷಿ ಇಲಾಖೆ ವತಿಯಿಂದ ಟ್ರೈಕೋಗ್ರಾಮ ಪರೋಪಜೀವಿಗಳ ಮೊಟ್ಟೆಯನ್ನು 6 ಕಂತುಗಳಲ್ಲಿ ಪ್ರತಿ ಬಾರಿ ಎಕರೆಗೆ ಸುಮಾರು 5,000 ಪ್ರಮಾಣದಲ್ಲಿ ಬಿಡಬೇಕಾಗುತ್ತೆ. ಈ ಒಂದು ಪರೋಪಜೀವಿಗಳ ಮೊಟ್ಟೆಯನ್ನು ಬಿಡೋ ಸಮಯ 4ನೇ ವಾರದಿಂದ ಶುರುವಾಗುತ್ತೆ. 4ನೇ ವಾರದಿಂದ ಪ್ರತಿ ವಾರಕ್ಕೊಮ್ಮೆ 6 ಕಂತುಗಳಲ್ಲಿ ನಾವು ಕೊಡೋದ್ರಿಂದ ಕಬ್ಬಿನಲ್ಲಿ ಬರ್ತಕ್ಕಂಥ ಸಸಿ ಕಾಂಡ ಕೊರೆಯುವ ಹುಳುವನ್ನ ಜೈವಿಕ ವಿಧಾನದಿಂದ ನಾವು ಹತೋಟಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಎರಡನೇದಾಗಿ ಕಬ್ಬಿನಲ್ಲಿ ಹಾವಳಿ ಮಾಡ್ತಕ್ಕಂಥ ಮತ್ತೊಂದು ಹುಳು ಅಂತಂದ್ರೆ ಗೊಣ್ಣೆ ಹುಳು. ಈ ಗೊಣ್ಣೆ ಹುಳು ಬೇರಿನ ಭಾಗದಲ್ಲಿ ಇರುತ್ತೆ. ಇದರ ನಿಯಂತ್ರಣಕ್ಕಾಗಿ ಪ್ರತಿ ಎಕರೆಗೆ 10 kg ಶೇಕಡ 10 ಫೋರೇಟ್ ಅಥವಾ 10 kg ಶೇಕಡ 3 ಕಾರ್ಬೋಫ್ಯೂರಾನ್ ಅಥವಾ ಶೇಕಡ 4 ಕಾರ್ಬಾರಿಲ್ ಪುಡಿ ಮಿಶ್ರಣವನ್ನ ಸುಮಾರು 35 kg ಪ್ರಮಾಣದಲ್ಲಿ ಕಬ್ಬನ್ನ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಭೂಮಿನಲ್ಲಿ ಸೇರಿಸೋದ್ರಿಂದ ಕಬ್ಬನ್ನ ಬಾಧಿಸತಕ್ಕಂತ ಗೊಣ್ಣೆ ಹುಳುವನ್ನ ನಿಯಂತ್ರಣ ಮಾಡೋದಕ್ಕೆ ಅವಕಾಶ ಇದೆ. ಮೂರನೇದಾಗಿ ಗೆದ್ದಲು. ಕಬ್ಬಿನಲ್ಲಿ ಗೆದ್ದಲು ಸಾಮಾನ್ಯವಾಗಿ ಕಂಡು ಬರುತ್ತೆ. ಎಲ್ಲಿ ಕಬ್ಬನ್ನ ಒಣ ಪ್ರದೇಶದಲ್ಲಿ ಬೆಳೀತಾರೆ ಅಂತ ಸಂದರ್ಭದಲ್ಲಿ ಈ ಗೆದ್ದಲು ನಿಯಂತ್ರಣಕ್ಕಾಗಿ ಪ್ರತಿ ಎಕರೆಗೆ 12 kg ಶೇಕಡ 5 ಆಲ್ಡ್ರಿನ್ ಅಥವಾ 12 kg ಶೇಕಡ 5 ಕ್ಲೋರ್ಡೇನ್ ಅಥವಾ 12 kg ಶೇಕಡ 6 ಹೆಪ್ಲಾಕ್ಲೋರ್ ಈ ಒಂದು ಕೀಟನಾಶಕವನ್ನ ಮಣ್ಣಿನಲ್ಲಿ ಸೇರಿಸೋದ್ರ ಮುಖಾಂತರ ಭೂಮಿನಲ್ಲಿ ಬರ್ತಕ್ಕಂಥ ಗೆದ್ದಲನ್ನು ಸಹ ನಾವು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಇದರ ಜೊತೆಗೆ ಬೆಳೆಗೆ ಆಗಾಗ್ಗೆ ನೀರು ಹರಿಸುವುದರಿಂದನೂ ಸಹ ಗೆದ್ದಲಿನ ಬಾಧೆಯನ್ನು ನಾವು ಕಡಿಮೆ ಮಾಡಬಹುದು. ಇದು ನಮ್ಮ ಭಾಗದಲ್ಲಿ ಬರ್ತಕ್ಕಂಥ ಮುಖ್ಯವಾದ ಕೀಟಗಳನ್ನ ಹತೋಟಿ ಮಾಡತಕ್ಕಂಥ ವಿಧಾನ. ಇನ್ನು ರೋಗಗಳಿಗೆ ಬಂದ್ರೆ ಕಬ್ಬಿನಲ್ಲಿ ಬರ್ತಕ್ಕಂಥ ಪ್ರಮುಖವಾದಂತಹ ರೋಗಗಳನ್ನ ನಾವು ಪ್ರಾರಂಭಿಕ ಹಂತದಲ್ಲೇ ಹತೋಟಿ ಮಾಡಬಹುದು. ಇದು ಯಾವ ರೀತಿ ಅಂತಂದ್ರೆ ಕಬ್ಬಿನ ತುಂಡುಗಳನ್ನ ನಾಟಿ ಮಾಡುವಂತಹ ಸಂದರ್ಭದಲ್ಲಿ ಕಬ್ಬಿನ ತುಂಡುಗಳಿಗೆ ಬೀಜೋಪಚಾರ ಮಾಡೋದ್ರ ಮುಖಾಂತರ ನಂತರದಲ್ಲಿ ಬರ್ತಕ್ಕಂಥ ರೋಗಗಳನ್ನು ಹತೋಟಿ ಮಾಡಬಹುದು. ಅದ್ರ ಜೊತೆಗೆ ಈ ಸಕ್ಕರೆ ಕಾರ್ಖಾನೆಗಳಲ್ಲಿ ಕಬ್ಬಿನ ತುಂಡುಗಳನ್ನ ಶಾಖೋಪಚಾರ ಮಾಡತಕ್ಕಂಥ ಒಂದು ವ್ಯವಸ್ಥೆನೂ ಸಹ ಇದೆ. ಈ ಶಾಖೋಪಚಾರ ಯಾವ ರೀತಿ ಮಾಡ್ತಾರೆ ಅಂದ್ರೆ ಸುಮಾರು 54 degrees centigrade ಪ್ರಮಾಣದಲ್ಲಿ ಇರತಕ್ಕಂಥ ಚೇಂಬರ್ನಲ್ಲಿ, ಬಿಸಿ ಗಾಳಿಯ ಒಂದು ಚೇಂಬರ್ನಲ್ಲಿ ಸುಮಾರು 2-2.5 ಗಂಟೆಗಳ ಕಾಲ ಈ ಕಬ್ಬಿನ ತುಂಡುಗಳನ್ನು ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಆ ಒಂದು ಚೇಂಬರ್ನಲ್ಲಿ ಇಡೋದ್ರಿಂದ ಕಬ್ಬಿನ ತುಂಡುಗಳಿಂದ ಪ್ರಸಾರವಾಗತಕ್ಕಂಥ ಎಲ್ಲಾ ರೋಗಗಳನ್ನು ನಾವು ಹತೋಟಿ ಮಾಡಲಿಕ್ಕೆ ಅವಕಾಶ ಇದೆ. ಈ ಒಂದು ವ್ಯವಸ್ಥೆ ಸಾಮಾನ್ಯವಾಗಿ ಸಕ್ಕರೆ ಕಾರ್ಖಾನೆಗಳಲ್ಲಿರುತ್ತೆ. ಇದು ರೈತರ ಮಟ್ಟದಲ್ಲಿ ಮಾಡತಕ್ಕಂಥದ್ದು ಕಷ್ಟ ಸಾಧ್ಯ. ಆದ್ರಿಂದ ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ ರೈತರು ಈ ರೀತಿ ಶಾಖೋಪಚಾರ ಮಾಡಿದಂತಹ ಬಿತ್ತನೆ ತುಂಡುಗಳನ್ನು ಉಪಯೋಗಿಸೋದ್ರಿಂದ ಮುಂದೆ ಬರ್ತಕ್ಕಂಥ ರೋಗಗಳನ್ನು ಬಹಳ ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಅದರ ಜೊತೆಗೆ ಬೆಳೆದಂತ ಕಬ್ಬಿನಲ್ಲಿ ಈ ಕಂದು ನೀಳ ಚುಕ್ಕೆ ರೋಗ, ಇದು ಎಲೆಗಳ ಮೇಲೆ ಬರ್ತಕ್ಕಂಥ ನೀಳ ಚುಕ್ಕೆ ರೋಗ ನಿಯಂತ್ರಣಕ್ಕೆ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ತಾಮ್ರದ ಆಕ್ಸಿಕ್ಲೋರೈಡ್ ಅನ್ನ 1 liter ನೀರಿಗೆ 4 grams ಪ್ರಮಾಣದಲ್ಲಿ ಬೆರೆಸಿ ಈ ಒಂದು ದ್ರಾವಣವನ್ನ ಸಸ್ಯದ ಭಾಗದ ಮೇಲೆ ಸಿಂಪರಣೆ ಮಾಡೋದ್ರಿಂದ ಕಂದು ನೀಳ ಚುಕ್ಕೆ ರೋಗವನ್ನು ಸಹ ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಇವೆಲ್ಲದರ ಜೊತೆಗೆ ಯಾವುದೇ ಒಂದು ಪ್ರದೇಶದಲ್ಲಿ ಹೆಚ್ಚು ನೀರು ನಿಲ್ಲದೆ ಇರತರದಲ್ಲಿ ನಾವು ಬಸಿಗಾಲುಗಳನ್ನ ಮಾಡಿ ನೀರು ಬಸ್ತೋಗೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಆಗ ರೋಗ ಮತ್ತೆ ಕೀಟದ ಸಮಸ್ಯೆ ಗಣನೀಯವಾಗಿ ಕಡಿಮೆ ಆಗುತ್ತೆ. ಸಾರಜನಕ ಯುಕ್ತ ರಸಗೊಬ್ಬರಗಳನ್ನ ಮಿತವಾಗಿ ಬಳಕೆ ಮಾಡಬೇಕು. ಹೆಚ್ಚಾಗಿ ಸಾರಜನಕ ಗೊಬ್ಬರವನ್ನು ಕೊಟ್ಟರೆ ರೋಗ ಮತ್ತೆ ಕೀಟದ ಬಾಧೆ ಹೆಚ್ಚಾಗುತ್ತೆ. ನಂತೆ ಶಿಫಾರಸ್ಸಿಗಿಂತ 25% ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಷ್ ಅನ್ನ ಬಳಕೆ ಮಾಡೋದ್ರಿಂದ ಸಸ್ಯದಲ್ಲಿ ರೋಗ ಮತ್ತೆ ಕೀಟ ನಿರೋಧಕ ಶಕ್ತಿ ಹೆಚ್ಚಾಗಿ ಬರುತ್ತೆ. ಹಾಗಾಗಿ ಈ ಕೆಲವೊಂದು ರೋಗಗಳಿಗೆ ನಿರೋಧಕ ಶಕ್ತಿಯನ್ನ ಹೊಂದಿರತಕ್ಕಂಥ ತಳಿಗಳನ್ನು ಸಹ ಅಭಿವೃದ್ಧಿಪಡಿಸಿದರೆ ಆ ರೋಗ ನಿರೋಧಕತೆ ಇರತಕ್ಕಂಥ ತಳಿಗಳನ್ನು ಸಹ ಬಳಸೋದ್ರಿಂದ ಕಬ್ಬಿನಲ್ಲಿ ಬರ್ತಕ್ಕಂಥ ಈ ಕೀಟ ಮತ್ತೆ ರೋಗವನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಈ ಎಲ್ಲಾ ವಿಧಾನಗಳನ್ನು ಅನುಸರಿಸೋದ್ರಿಂದ ಸರಿಯಾದ ಕ್ರಮದಲ್ಲಿ ಸಸ್ಯ ಸಂರಕ್ಷಣೆಯನ್ನು ಮಾಡೋದ್ರಿಂದ ಉತ್ತಮವಾದಂತಹ ಇಳುವರಿಯನ್ನು ಪಡೆಯುವುದರ ಜೊತೆಗೆ ಕಬ್ಬನ್ನು ಸಹ ಒಂದು ಲಾಭದಾಯಕವಾಗಿ ಬೆಳೆದು ಆ ವಾಣಿಜ್ಯ ಬೆಳೆಯ ಸ್ಥಾನಮಾನವನ್ನ ಕೊಡೋದಕ್ಕೆ ಅವಕಾಶ ಇದೆ. ಜಾತಿಗೆ ಸೇರಿದಂತಹ ಒಂದು ಸಸ್ಯವಾಗಿರುತ್ತೆ. 1 acre ಪ್ರದೇಶದಲ್ಲಿ ಸುಮಾರು 50 tons ಕಬ್ಬಿನ ಇಳುವರಿ ಪಡಿಬೇಕು ಅಂತಂದ್ರೆ ಅದು ಭೂಮಿನಲ್ಲಿರ್ತಕ್ಕಂಥ ಸುಮಾರು 75 kg ಸಾರಜನಕ, 50 kg ರಂಜಕ ಮತ್ತೆ 150 kg ಪೊಟ್ಯಾಷ್ ಅನ್ನ ಭೂಮಿಯಿಂದ ಹೀರಿಕೊಳ್ಳುತ್ತೆ. ಸೊ ಆ ದೃಷ್ಟಿಯಿಂದ ನಾವು ವೈಜ್ಞಾನಿಕ ಸಂಶೋಧನೆಯನ್ನು ಕೈಗೊಂಡು ಪ್ರತಿ ಹಂಗಾಮಿನಲ್ಲಿ ಕಬ್ಬಿನ ಬೆಳೆ ಬೆಳೆಯೋದಕ್ಕೋಸ್ಕರ ಪ್ರತಿ ಎಕರೆಗೆ 100 kg ಸಾರಜನಕ, 30 kg ರಂಜಕ ಮತ್ತೆ 30 kg ಪೊಟ್ಯಾಷ್ ಅನ್ನ ಈಗಾಗಲೇ ಶಿಫಾರಸು ಮಾಡಿದ್ದೇವೆ ನಮ್ಮ ಭದ್ರಾ ಅಚ್ಚುಕಟ್ಟು ಪ್ರದೇಶದ ಕಬ್ಬು ಬೆಳೀತಕ್ಕಂಥ ಭಾಗಕ್ಕೆ. ಸಾರಜನಕವನ್ನು 100 kg ಪ್ರಮಾಣದಲ್ಲಿ ಶಿಫಾರಸು ಮಾಡಿರೋದನ್ನ 4 ವಿವಿಧ ಹಂತಗಳಲ್ಲಿ ಕೊಡ್ತೇವೆ. ನಾಟಿ ಸಮಯದಲ್ಲಿ ಶೇಕಡ 10% ಅಂದ್ರೆ 10 kg ಸಾರಜನಕವನ್ನು ಬಳಸಬೇಕಾಗುತ್ತೆ. ಶಿಫಾರಸು ಮಾಡಿರತಕ್ಕಂಥ ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷ್ ಅನ್ನು ಸಹ ನಾಟಿ ಸಮಯದಲ್ಲಿ ಉಪಯೋಗಿಸ್ತೀವಿ. ಅಂದ್ರೆ 10 kg ಸಾರಜನಕ, 30 kg ರಂಜಕ ಮತ್ತು 30 kg ಪೊಟ್ಯಾಷ್ ಅನ್ನ ನಾಟಿ ಮಾಡೋ ಸಮಯದಲ್ಲಿ ಬಳಸಬೇಕಾಗುತ್ತೆ. ಇನ್ನು ಉಳಿದಂತ 100 ಕೆಜಿ ಸಾರಜನಕದಲ್ಲಿ 20 ಕೆಜಿ ಸಾರಜನಕವನ್ನ ನಾಟಿಯಾದ 6ನೇ ವಾರದಲ್ಲಿ ಮತ್ತೆ ನಾಟಿಯಾದ 10ನೇ ವಾರದಲ್ಲಿ 30 ಕೆಜಿ ಸಾರಜನಕವನ್ನ ಮೇಲ್ಗೊಬ್ಬರವಾಗಿ ಕೊಡಬೇಕಾಗುತ್ತೆ. ಉಳಿದಂತ 40 ಕೆಜಿ ಸಾರಜನಕವನ್ನ 100 ಕೆಜಿಯಲ್ಲಿ 10 ಕೆಜಿ ನಾಟಿ ಮಾಡೋ ಸಮಯದಲ್ಲಿ, 20 ಕೆಜಿ ನಾಟಿಯಾದ 6 ವಾರದಲ್ಲಿ, 30 ಕೆಜಿ ನಾಟಿಯಾದ 10ನೇ ವಾರದಲ್ಲಿ, ಉಳಿದಂತ 40 ಕೆಜಿ ಸಾರಜನಕವನ್ನ ನಾಟಿಯಾದ 14ನೇ ವಾರದಲ್ಲಿ, ಯಾವಾಗ ನಮ್ಮ ರೈತರು ಕಡೆಯದಾಗಿ ಸುತ್ತಮುರಿ ಮಾಡಿ ಮಣ್ಣೇರಿಸುವಂತ ಕಾರ್ಯಕ್ರಮ ಹಾಕೊಳ್ತಾರೆ, ಆ ಸಮಯದಲ್ಲಿ ಕೊಟ್ಟು ಮಣ್ಣೇರಿಸಿದ್ರೆ ಹಾಕಿದಂತ ಎಲ್ಲಾ ಸಾರಜನಕವು ಸಸ್ಯದ ವಿವಿಧ ಭಾಗಗಳಿಂದ ಸದ್ವಿನಿಯೋಗ ಆಗೋದಕ್ಕೆ ಅವಕಾಶ ಇರುತ್ತೆ. ಈ ರೀತಿ ರಾಸಾಯನಿಕ ರಸಗೊಬ್ಬರಗಳನ್ನ ಕೊಡೋದ್ರ ಜೊತೆಗೆ ಸಾವಯವ ಗೊಬ್ಬರವನ್ನು ಸಹ ಪ್ರತಿ ಎಕರೆ ಪ್ರದೇಶಕ್ಕೆ 10 ಟನ್ನಷ್ಟು ಸಾವಯವ ಗೊಬ್ಬರವನ್ನ, ಅದು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ಸಕ್ಕರೆ ಕಾರ್ಖಾನೆಯಲ್ಲಿ ಸಿಗ್ತಕ್ಕಂಥ ಮಡ್ಡಿ ಗೊಬ್ಬರ ಇರ್ಬೋದು ಅಥವಾ ಕಾಂಪೋಸ್ಟ್, ಈ ರೀತಿಯ ವಿವಿಧ ಸಾವಯವ ಗೊಬ್ಬರಗಳನ್ನ ನಾವು ಹಾಕೋದ್ರ ಮುಖಾಂತರ ಬೆಳೆಯ ಬೆಳವಣಿಗೆಗೆ ಬೇಕಾದಂತ ಪೋಷಕಾಂಶಗಳನ್ನ ಸರಿಯಾದ ಪ್ರಮಾಣದಲ್ಲಿ ಕೊಡಲಿಕ್ಕೆ ಅವಕಾಶ ಇರುತ್ತೆ. ಇದಲ್ದೇನೆ ಈ ಕೆಲವೊಂದು ಬಯೋ ಫರ್ಟಿಲೈಸರ್ಸ್ ನ ಸಹ ಅಭಿವೃದ್ಧಿಪಡಿಸಿ ಅವುಗಳನ್ನ ಶಿಫಾರಸು ಮಾಡಿದರೆ, ಅಜೋಸ್ಪೆರಿಲಮ್ ಅಥವಾ ಅಜಿಟೋಬ್ಯಾಕ್ಟರ್, ಈ ಅಣುಜೀವಿ ಗೊಬ್ಬರಗಳನ್ನ ಪ್ರತಿ ಎಕರೆಗೆ 1 ಕೆಜಿಯಂತೆ ಭೂಮಿಗೆ ಸೇರಿಸಬೇಕಾಗುತ್ತೆ. ಇವುಗಳನ್ನ ಯಾವುದೇ ಕಾರಣಕ್ಕೂ ರಾಸಾಯನಿಕ ರಸಗೊಬ್ಬರಗಳ ಜೊತೆ ಮಿಶ್ರಣ ಮಾಡಬಾರದು. 1 ಕೆಜಿ ಅಜಿಟೋಬ್ಯಾಕ್ಟರ್ ಅಥವಾ ಅಜೋಸ್ಪೆರಿಲಮ್ ಅನ್ನ 2 ವಿವಿಧ ಹಂತಗಳಲ್ಲಿ ಬೆಳೆಗೆ ನಾವು ಕೊಡಬೇಕಾಗುತ್ತೆ. ಅದು ಯಾವಾಗ ಅಂತಂದ್ರೆ, ಮೊದಲನೆಯ 1/2 ಕೆಜಿಯಷ್ಟು ಅಣುಜೀವಿ ಗೊಬ್ಬರವನ್ನ ನಾಟಿಯಾದ 30 ದಿವಸಗಳಲ್ಲಿ ಕಬ್ಬಿನ ಸಾಲುಗಳ ಪಕ್ಕದಲ್ಲಿ ಒಂದು ನೇಗಿಲಿಂದ ಸಾಲ್ ತೆಗೆದು ಈ 1/2 ಕೆಜಿ ಅಣುಜೀವಿ ಗೊಬ್ಬರವನ್ನ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಅದರ ಜೊತೆ ಭೂಮಿಗೆ ಸೇರಿಸತಕ್ಕಂಥದ್ದು ಉತ್ತಮವಾದಂತ ವಿಧಾನ. ಈ ನುಳಿದಂತ 1/2 ಕೆಜಿ ಅಣುಜೀವಿ ಗೊಬ್ಬರವನ್ನ ನಾಟಿಯಾದ 60 ದಿವಸಗಳಲ್ಲಿ, ಅಂದ್ರೆ 2ನೇ ತಿಂಗಳ ಅವಧಿನಲ್ಲಿ ಭೂಮಿಗೆ ನಾನು ಹೇಳಿದ ರೀತಿಯಲ್ಲಿ ಕಬ್ಬಿನ ಸಾಲಿನ ಪಕ್ಕದಲ್ಲಿ ಸಾಲನ್ನು ತೆಗೆದು ಅದರಲ್ಲಿ ಮಣ್ಣಿನ ಜೊತೆ ಮಿಶ್ರಣ ಮಾಡತಕ್ಕಂಥದ್ದು ಮತ್ತೊಂದು ಉತ್ತಮವಾದಂತ ವಿಧಾನ. ಅದೇ ರೀತಿ ನಮ್ಮ ಕಬ್ಬು ಬೆಳೀತಕ್ಕಂಥ ಪ್ರದೇಶದಲ್ಲಿ ಈಗಾಗಲೇ ಭೂಮಿನಲ್ಲಿ ಸಾಕಷ್ಟು ರಂಜಕ ಇದೆ, ಅದು ಬೆಳೆಗಳಿಗೆ ಲಭ್ಯವಾಗುವ ರೀತಿಯಲ್ಲಿಲ್ಲ. ಆ ರೀತಿ ಲಭ್ಯವಾಗದೇ ಇರತಕ್ಕಂಥ ರಂಜಕವನ್ನ ಕರಗಿಸಿ ಅದು ಬೆಳೆಗಳಿಗೆ ಲಭ್ಯವಾಗುವ ರೀತಿಯಲ್ಲಿ ಕಾರ್ಯೋನ್ಮುಖವಾಗಂತಹ ಕೆಲವೊಂದು ಸೂಕ್ಷ್ಮಾಣುಜೀವಿಗಳು ಸಹ ಅಣುಜೀವಿಗಳ ರೂಪದಲ್ಲಿ ನಮಗೆ ಸಿಗ್ತಾ ಇದಾವೆ. ಅವುಗಳು ಯಾವುವು ಅಂತಂದ್ರೆ ಬ್ಯಾಸಿಲಸ್ ಮೆಗಟೇರಿಯಂ ಅಂತೇಳಿ ಅಥವಾ ಆಸ್ಪರ್ಜಿಲಸ್ ಸಾವಮೋರಿ ಅಂತೇಳಿ. ಇವುಗಳನ್ನ ಪ್ರತಿ ಎಕರೆ ಪ್ರದೇಶಕ್ಕೆ 4 ಕೆಜಿ ಪ್ರಮಾಣದಲ್ಲಿ ಉಪಯೋಗಿಸಬೇಕಾಗುತ್ತೆ. ಈ ರೀತಿ ನಾವು ಸಾವಯವ ಗೊಬ್ಬರಗಳು ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನ ಮಿಶ್ರಣ ಮಾಡಿ ನಿರ್ದಿಷ್ಟ ಪ್ರಮಾಣದಲ್ಲಿ ಹಾಕೋದ್ರಿಂದ ಕಬ್ಬಿನ ಬೆಳವಣಿಗೆಗೆ ಬೇಕಾದಂತ ಪೋಷಕಾಂಶಗಳನ್ನ ನಾವು ಕೊಡಲಿಕ್ಕೆ ಅನುಕೂಲವಾಗುತ್ತೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಲಘು ಪೋಷಕಾಂಶಗಳ ಕೊರತೆಯೂ ಸಹ ನಮ್ಮ ಕಬ್ಬು ಬೆಳೀತಕ್ಕಂಥ ಪ್ರದೇಶದಲ್ಲಿ ಕಂಡು ಬರ್ತಾ ಇದೆ. ಅಂತಹ ಸನ್ನಿವೇಶದಲ್ಲಿ ನಾವು ಈ ಮೈಕ್ರೋ ನ್ಯೂಟ್ರಿಯಂಟ್ ಮಿಕ್ಸ್ಚರ್ ಅಥವಾ ಲಘು ಪೋಷಕಾಂಶಗಳ ಮಿಶ್ರಣವನ್ನ ಉಪಯೋಗಿಸೋದಕ್ಕೆ ಶಿಫಾರಸು ಮಾಡಿದ್ದೇವೆ. ಅದ್ರ ಜೊತೆಗೆ ಈ ಪ್ರಾರಂಭಿಕ ಹಂತದಲ್ಲಿ ನಾವು ಲಘು ಪೋಷಕಾಂಶಗಳನ್ನ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತ ಸಂದರ್ಭದಲ್ಲಿ, ಬೆಳೆ ಬಂದಂತ ಸಂದರ್ಭದಲ್ಲಿ ಈ ಲಘು ಪೋಷಕಾಂಶಗಳ ಕೊರತೆ, ಅದರಲ್ಲೂ ವಿಶೇಷವಾಗಿ ಜಿಂಕ್ ಮತ್ತೆ ಕಬ್ಬಿಣದ ಕೊರತೆ ಕಂಡು ಬಂದಂತ ಸಂದರ್ಭದಲ್ಲಿ ಪ್ರತಿ 500 ಲೀಟರ್ ನೀರಿನಲ್ಲಿ 2.5 ಕೆಜಿಯಷ್ಟು ಕಬ್ಬಿಣದ ಸಲ್ಫೇಟ್ ಮತ್ತೆ 5 ಕೆಜಿಯಷ್ಟು ಜಿಂಕ್ ಸಲ್ಫೇಟ್ ಅನ್ನ 5 ಕೆಜಿಯಷ್ಟು ಯೂರಿಯಾದೊಡನೆ ಮಿಶ್ರಣ ಮಾಡಿ, ಮತ್ತೊಂದ್ಸಲ ಹೇಳ್ತೀನಿ, 2.5 ಕೆಜಿಯಷ್ಟು ಜಿಂಕ್ ಸಲ್ಫೇಟ್, 2.5 ಕೆಜಿಯಷ್ಟು ಫೆರಸ್ ಸಲ್ಫೇಟ್ ಅಥವಾ ಕಬ್ಬಿಣದ ಸಲ್ಫೇಟ್ ಮತ್ತೆ 5 ಕೆಜಿಯಷ್ಟು ಯೂರಿಯಾವನ್ನ 500 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಬೆಳೆಯಲ್ಲಿ ಕೊರತೆಯ ಲಕ್ಷಣಗಳು ಕಂಡು ಬಂದಾಗ ಬೆಳೆಯ ಮೇಲೆ ಸಿಂಪರಣೆ ಮಾಡತಕ್ಕಂಥದ್ದು. ಈ ವಿಧಾನಗಳನ್ನ ಅಳವಡಿಸೋದ್ರಿಂದ ಲಘು ಪೋಷಕಾಂಶಗಳ ಕೊರತೆಯನ್ನು ಸಹ ನೀಗಿಸಲಿಕ್ಕೆ ಅವಕಾಶ ಇದೆ. ಇದುವರೆಗೆ ಕಬ್ಬಿನಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಶಿವಮೊಗ್ಗ ಕೃಷಿ ಕಾಲೇಜಿನ ಪ್ರಾಧ್ಯಾಪಕರಾದ ಡಾ ಎಚ್ ಕೆ ವೀರಣ್ಣ ಅವರಿಂದ ಮಾಹಿತಿ ಕೇಳಿದಿರಿ. ಕೃಷಿ ರಂಗ ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಆತ್ಮೀಯ ಕೇಳಿದರೆ, ಈ ಸಂಜೆ 6:30 ಟೀಚ್ ಗುರು ಕಾರ್ಯಕ್ರಮ, 6:51 ಚಿತ್ರಗೀತೆಗಳು, 7:00 ಸಂಜೆ ಸವಾರಿ, 9:05 ರಾಷ್ಟಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಲಾನ್ ಟೆನಿಸ್ ಆಟಗಾರರಾದ ಚೇತನ್ ದೇಸಾಯಿ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಡಾ ಸದಾನಂದ ಪೆರ್ಲಾ. ಈ ರಾತ್ರಿ 9:30 ರಾಷ್ಟೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಪಂಡಿತ್ ನಿತ್ಯಾನಂದ ಹಳೀಪುರ್ ಅವರಿಂದ ಕೊಳಲು ವಾದನ. ಇನ್ನು ನಾಳೆ ಬೆಳಿಗ್ಗೆ 6:05 ಚಿಂತನ ಡಾ ಚನ್ನಬಸವಯ್ಯ ಹಿರೇಮಠ್ ಅವರಿಂದ. 6:20 ಶುಭೋದಯ ನಮ್ಮ ಕರ್ನಾಟಕ. 6:40 ಭಾವಗೀತೆಗಳು, 6:50 ರೈತರಿಗೆ ಸಲಹೆ. ಇದರಲ್ಲಿ ಸಿರಿಧಾನ್ಯದ ಬೇಸಾಯಕ್ಕೆ ಸೂಕ್ಷ್ಮ ಭೂಮಿ, ಈ ಕುರಿತು ಕೃಷಿ ಸಂಶೋಧನಾ ಕೇಂದ್ರ ಕತ್ತಲಗೆರೆಯ ಡಾ ಕುಮಾರ್ ರಾವ್ ಅವರೊಡನೆ ಮಾಹಿತಿ ಕೇಳಿದಿರಿ. 7:15 ಭಾವಗೀತೆಗಳು, 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ, 7:50 ಚಿತ್ರಗೀತೆಗಳು, 9:00 ಭವಿಷ್ಯದ ಬೆರಗು ವಿಜ್ಞಾನದ ಸರಣಿ ಕಾರ್ಯಕ್ರಮ, 9:30 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೈನಂದಿನ ವಿಶೇಷ ಕಾರ್ಯಕ್ರಮ ಸರಣಿ ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ. ಬೆಳಗ್ಗೆ 9:40 ಭಾವಗೀತೆಗಳು, 10:05 ಆಕಾಶಗಂಗಾ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 11:00 ಚಿಣ್ಣರ ಬಳಗದಲ್ಲಿ ಶೃಂಗೇರಿ ತಾಲೂಕು ಮೆಣಸೆ ಅಂಗನವಾಡಿ ಮಕ್ಕಳಿಂದ ಹಾಗೂ ಭದ್ರಾವತಿ ಹಳೆನಗರದ ಶ್ರೀ ಕನಕ ವಿದ್ಯಾಸಂಸ್ಥೆಯ ಪೂರ್ವ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು. 11:45 ಭದ್ರಾವತಿ ತಾಲೂಕು ಹೊಳೆಗಂಗೂರಿನ ಹರಿಶ್ಚಂದ್ರ ನಾಯ್ಕ ಮತ್ತು ತಂಗಡಿಯಿಂದ ಕೋಲಾಟದ ಪದಗಳು. ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಮಾತಿನ ಮಂಟಪ, ಪ್ರಚಲಿತ ವಿದ್ಯಮಾನ ಒಗಟು ಹಾಡು ಒಳಗೊಂಡ ಕಾರ್ಯಕ್ರಮ, ಪ್ರಸ್ತುತಿ ಬಿಕೆ ಸುಮತಿ ಮತ್ತು ಕೆಎಲ್ ರಾಜೇಶ್ವರಿ. 12:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಹಲ್ಲಿನ ಸಾಮಾನ್ಯ ತೊಂದರೆಗಳು ಮತ್ತು ಚಿಕಿತ್ಸೆ, ಈ ಕುರಿತು ಡಾ ರಾಜೇಂದ್ರ ಪ್ರಸಾದ್ ಅವರೊಡನೆ ಸಂದರ್ಶನ ಕೇಳುವಿರಿ. 1:00 ಪ್ರಗತಿಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ.